ಈ ಎಲ್ಲ ವಿಷಯಗಳ ಕುರಿತಾಗಿ ಇವತ್ತು ವಾಲ್ಮಿ ಸಂಸ್ಥೆಯ ಪರಿಚಯವನ್ನು ಎಲ್ಲರಿಗೂ ಮಾಡಿಕೊಡ್ತಾ ಇದ್ದಾರೆ. ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸೋಮಶೇಖರ್ ಅವರಿಗೆ. ತಮ್ಮ ಈ ಒಂದು ಮಾಧ್ಯಮದ ಮುಖಾಂತರ ನಾವು ಲಕ್ಷಾಂತರ ಜನ ರೈತರಿಗೆ ಮುಟ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಮ್ಮ ವಿಜಯಪುರ ಆಕಾಶವಾಣಿಗೆ ಧನ್ಯವಾದ ಹೇಳ್ತೇನೆ. ಈಗೇನು ತಾವು ಈ ಜಾಗೃತಿ ಮೂಡಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ, ತಮಗ ಈ ವಾಲ್ಮಿ ಒಳಗೆ ಏನು ಸೌಲಭ್ಯಗಳಾದವೆ ಈಗ ಸದ್ಯದ ಮಟ್ಟಿಗೆ, ಇನ್ನು ಮುಂದಿನ ದಿನಗಳಲ್ಲಿ ಈ ಸೌಲಭ್ಯಗಳು ಸಾಕಾಗ್ತಾವೋ ಅಥವಾ ಇನ್ನೂ ಯಾವ ರೂಪದ ಸೌಲಭ್ಯಗಳು ಬೇಕಾಗ್ತದೆ, ಯಾವ ರೂಪದ ಯಾವ ಮಟ್ಟದ ಸಕಲ ಸೌಲಭ್ಯಗಳು ಈ ಒಂದು ನಿಟ್ಟಿನೊಳಗೆ ಸಂಸ್ಥೆಗೆ ಬೇಕಾಗ್ತವೆ, ಇದ್ರ ಬಗ್ಗೆ ಏನಾದರೂ ವಿಚಾರ ಮಾಡಿದಿರಿ? ನಾನು ನಿಮಗೆ ಧನ್ಯವಾದ ಹೇಳ ಬಯಸ್ತೇನೆ ಸೋಮಶೇಖರ್ ಅವರೇ. ಬಹಳ ಪ್ರಮುಖವಾದ ಪ್ರಶ್ನೆ ತಾವು ಕೇಳಿದ್ರಿ. ಇವತ್ತಿನ ಜಲಸಂಕಷ್ಟ ಮತ್ತು ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಮುಂಬರುವ ಜಲಸಂಕಷ್ಟದ ಗಂಭೀರತೆಯನ್ನು ಪರಿಗಣಿಸಿ, ಅದೇ ರೀತಿ ಮಣ್ಣಿನ ಸಮಸ್ಯೆಯನ್ನು ಪರಿಗಣಿಸಿ ಜಲ ಮತ್ತು ನೆಲ ನಿರ್ವಹಣೆ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಡಬೇಕಾಗಿದೆ. ಇವತ್ತು ಬಹಳ ಗಂಡಾಂತರಕಾರಿ ಪರಿಸ್ಥಿತಿ ಎದುರಾಗುವ ಸಾಧ್ಯತೆಗಳಿರೋದ್ರಿಂದ ನಮಗೆ ಹಣಕಾಸಿನ ಕೊರತೆ ಇಲ್ಲ. ಸರ್ಕಾರ ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿ ಬಂಡವಾಳ ಹೂಡಿ ಅಣೆಕಟ್ಟು ಮತ್ತು ನೀರಾವರಿ ವ್ಯವಸ್ಥೆ ನಿರ್ಮಾಣ ಮಾಡಿದೆ, ಕಾಲುವೆಗಳನ್ನು ನಿರ್ಮಾಣ ಮಾಡಿದ್ದೀವಿ, ಹೊಲಗಾಲುಗಳನ್ನು ನಿರ್ಮಾಣ ಮಾಡಿದೆ. ಸರ್ಕಾರ ಏನೇನು ಸವಲತ್ತುಗಳು ಬೇಕು ಮಾಡಿದೆ, ಅದರ ತಕ್ಕಂತೆ ಆಡಳಿತ ವ್ಯವಸ್ಥೆಯನ್ನು ಕೂಡ ನಿರ್ಮಾಣ ಮಾಡಿದೆ. ಇಲ್ಲಿ ಕೊರತೆ ಏನಾಗುತ್ತೆ ಅಂದರೆ ನಮ್ಮ ಸಾಮರ್ಥ್ಯ ಕೊರತೆ ಇರೋದು, ಎಂಜಿನಿಯರ್ಸ್ ಇರ್ಬೋದು, ರೈತರಲ್ಲಿ ಸಾಮರ್ಥ್ಯ ಕೊರತೆ ಇರೋದ್ರಿಂದ ಆ ಕೊರತೆಯನ್ನು ನೀಗಿಸುವ ದೃಷ್ಟಿಯಲ್ಲಿ ವಾಲ್ಮಿ ಸಂಸ್ಥೆ ಬಲವರ್ಧನೆ ಆಗುತ್ತೆ. ತಮಗೆ ಆಶ್ಚರ್ಯ ಆಗುವುದು, ನಾನು ಹೇಳಿದೆ 14 ವಾಲ್ಮಿಗಳಿದ ರಾಷ್ಟ್ರದಲ್ಲಿ, ಪ್ರತಿ ವಾಲ್ಮಿಗೆ ಅದ್ಭುತವಾದ ಮೂಲಭೂತ ಸೌಕರ್ಯ ಇದೆ. ಉದಾಹರಣೆಗೆ ನಮ್ಮ ಧಾರವಾಡ ವಾಲ್ಮಿ ಸಂಸ್ಥೆಗೆ 137 ಎಕರೆ ಭೂಮಿ ಇದೆ, ಅದರಲ್ಲಿ 75 ಎಕರೆ ಕೃಷಿ ಭೂಮಿ ಇದೆ, 24 ಎಕರೆ ತೋಟಗಾರಿಕೆ ಭೂಮಿ ಇದೆ. ನಮ್ಮ ನಾಡಿನ ಜನರಿಗೆ ಆಶ್ಚರ್ಯ ಆಗ್ಬೋದು, ವಾಲ್ಮಿ ಸಂಸ್ಥೆಯಲ್ಲಿ ಅಮೆರಿಕದ ಒಂದು ಸಂಸ್ಥೆ USAID ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅನ್ನೋ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ಸುಮಾರು 200 ಅದ್ಭುತವಾದ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಎಷ್ಟೋ ಜನ ಕೇಳ್ತಾರೆ, ಆಶ್ಚರ್ಯ ಪಡೆದು, ಈ ಕಟ್ಟಡಗಳನ್ನು ಯಾಕೆ ಕಟ್ಟಿದ್ರು? ಆ ಕಟ್ಟಡಗಳನ್ನು ಕಟ್ಟಿದ್ರ ಹಿಂದಿನ ಬೃಹತ್ ಉದ್ದೇಶ ಅಂದರೆ ಈ ಕರ್ನಾಟಕ ರಾಜ್ಯದ ಅಧಿಕಾರಿಗಳಿಗೆ, ಇಂಜಿನಿಯರ್ ಮತ್ತು ರೈತರಿಗೆ ತರಬೇತಿ ಕೊಡಬೇಕಂತ. ಅಷ್ಟು ಭೂಮಿ ಮತ್ತು ನಮಗೆ ಮೂಲಭೂತ ಸೌಕರ್ಯ ಇದೆ. ಅದ್ರ ಜೊತೆಗೆ ನಮ್ಮಲ್ಲಿ ಸಾಕಷ್ಟು ನೀರಿನ ವ್ಯವಸ್ಥೆ, ಬೋರ್ವೆಲ್ಗಳಿದ್ದಾವೆ, ಕೆರೆ ಇದೆ, ಅವುಗಳನ್ನು ಬಳಸಿಕೊಂಡು ನಾವು ಬೆಳೆ ಪ್ರಾತ್ಯಕ್ಷತೆಗಳನ್ನು ಮಾಡಿದ್ದೀವಿ, ನೀರಾವರಿ ನಿರ್ವಹಣೆ ಮಾಡಿದ್ದೀವಿ. ಇತ್ತೀಚಿನ ಒಂದು ಸುಧಾರಣೆ, ನಮ್ಮ ವಾಲ್ಮಿ ಅಧ್ಯಕ್ಷರಿದ್ದಾರೆ ಶ್ರೀಮಾನ್ ರಾಕೇಶ್ ಸಿಂಗ್ ಅನ್ನುವರು, IAS ಆಫೀಸರು, ಬಹಳ ಎಲ್ಲ ರೀತಿಯಿಂದ ಅವರ ನಿರ್ದೇಶನ ಮತ್ತು ಸಹಾಯ ಸಹಕಾರದಿಂದ ನಾವು ವಾಲ್ಮಿ ಸಂಸ್ಥೆಯಲ್ಲಿ ಸೂಕ್ಷ್ಮ ನೀರಾವರಿ ಒಂದು ಮಾದರಿಯ ಪ್ರಾತ್ಯಕ್ಷತೆಯನ್ನು ಮಾಡಿದ್ದೆವು. ಆ ಪ್ರಾತ್ಯಕ್ಷತೆ ಮಾಡಿದ್ರ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೂಡಿದಂಥ 16,000 ಕೋಟಿ ರೂಪಾಯಿ ಬಂಡವಾಳ ಏನಿದೆ ಸೂಕ್ಷ್ಮ ನೀರಾವರಿ, ಸಮುದಾಯ ಆಧಾರಿತ ಸೂಕ್ಷ್ಮ ನೀರಾವರಿ ಯೋಜನೆಗಳ ಯಶಸ್ಸಿಗಾಗಿ ನಾವು ರೈತರ ಸಾಮರ್ಥ್ಯ ವರ್ಧನೆ ಮಾಡಬೇಕಾಗಿದೆ. ಅದು ಶಿಗ್ಗಾಂವ್ ಎತ್ತು ನೀರಾವರಿ ಇರ್ಬೋದು, ರಾಮ್ಥಾಳ ಎತ್ತು ನೀರಾವರಿ ಇರ್ಬೋದು, ಸಿಂಗ್ಟಾಲು ಇರ್ಬೋದು, ತರೀಕೆ ಇರ್ಬೋದು, ಪುರಿಗಾಳೆ, ಈ ಎಲ್ಲ ಯೋಜನೆಗಳಿಗೆ ಸಾಕಷ್ಟು ಬಂಡವಾಳ ಹೂಡಿ ತಂತ್ರಜ್ಞಾನ ಒದಗಿಸಿದ್ರು ಕೂಡ ನಿರೀಕ್ಷಿತ ಮಟ್ಟದ ಲಾಭಗಳು ನಮ್ಗೆ ದೊರೀತಿಲ್ಲ ಅಂತ ಒಂದು ನೋವು ಎಲ್ಲೋ ಇದೆ. ಅದಕ್ಕಾಗಿ ನಮಗೆ ಈ ತುರ್ತು ಅವಶ್ಯಕತೆ ಇರೋದು ರೈತರ ತಿಳುವಳಿಕೆ ಮಟ್ಟ, ಅವರು ಅದನ್ನು ನಿರ್ವಹಣೆ ಮಾಡುವ ರೀತಿಯಲ್ಲಿ ಬದಲಾವಣೆ ಆಗಬೇಕು. ಅದಕ್ಕಾಗಿ ಆ ರೈತರಿಗೆ ತರಬೇತಿ ಕೊಡುವ ನಿಟ್ಟಿನಲ್ಲಿ ವಾಲ್ಮೀಕಿಯಲ್ಲಿ ಸುಮಾರು 1.5 ಎಕರೆ ಪ್ರಾತ್ಯಕ್ಷತೆ, ನೀವು ತಾವೇನು ನಮ್ಮ ಜನಪ್ರಿಯ ಜನ ಇಸ್ರೇಲಿ ಮಾದರಿ ಹತ್ರ ಅದನ್ನು ನಾವು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ, ಅದು ಈ ಕಾರ್ಯಾರಂಭ ಮಾಡಿದೆ, ಅದರ ಮುಖಾಂತರ ರೈತರಿಗೆ ತರಬೇತಿ ಕೊಡ್ತಾ ಇದೆ. ಜೊತೆಗೆ ನಮ್ಮ ಇಲಾಖೆಯಲ್ಲಿ ಹೊಸದಾಗಿ ನೇಮಕವಾದಂಥ ಸುಮಾರು 1,000 ಯುವ ಇಂಜಿನಿಯರ್ಗಳಿಗೆ, ಯಂಗ್ ಇಂಜಿನಿಯರ್ಸ್, ಅವರಿಗೆ ಅಸಿಸ್ಟೆಂಟ್ ಇಂಜಿನಿಯರು, ಜೂನಿಯರ್ ಇಂಜಿನಿಯರ್ ಹೇಳ್ತಾರೆ, ಅವರು ಇಲಾಖೆಗೆ ಹೊಸದಾಗಿ ಬಂದಾಗ ಇಲಾಖೆ ವ್ಯವಸ್ಥೆ ನಿರ್ವಹಣೆ ಬಗ್ಗೆ ಸರಿಯಾಗಿ ಗೊತ್ತಿರದೇ ಇದ್ದರೆ ತಪ್ಪುಗಳಾಗ ಸಾಧ್ಯತೆ, ಕಾರ್ಯಕ್ಷಮತೆ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೂ ನಾನು ಧನ್ಯವಾದ ಹೇಳ ಬಯಸ್ತೇನೆ. 1,000 ಜನರಿಗೆ ವಾಲ್ಮೀಕಿಯಲ್ಲಿ 1 ತಿಂಗಳ ಕಡ್ಡಾಯ ತರಬೇತಿಯನ್ನು ಮಾಡಿದ್ದಾರೆ. ಅದು ಜಲ, ನೆಲ, ಬೆಳೆ ಮತ್ತು ರೈತರ ಸಂಬಂಧ ಇರತಕ್ಕಂಥ ತರಬೇತಿಯಿಂದ ನನ್ನ ಅನುಭವದಲ್ಲಿ ಹೇಳೋದಂದರೆ, ಇಲ್ಲಿ 1 ತಿಂಗಳವರೆಗೆ ತರಬೇತಿ ಪಡೆದಂಥ ನಮ್ಮ ಅಭಿಯಂತರರು ಕ್ಷೇತ್ರ ಮಟ್ಟಕ್ಕೆ ಹೋಗಿ ಅದ್ಭುತವಾದ ಕೆಲಸವನ್ನು ಮಾಡಿ ನಮಗೆ ಹೊಳ್ಳಿ ಮಾಹಿತಿ ಕೊಡ್ತಾಯಿದ್ದಾರೆ, ಫೀಡ್ಬ್ಯಾಕ್ ಕೊಡ್ತಾಯಿದ್ದಾರೆ. ಅದಕ್ಕೆ ನನಗೆ ಭಾಳ ತೃಪ್ತಿ ಇದೆ ಅದ್ರ ಬಗ್ಗೆ. ಇದೇ ರೀತಿ ನೀರು ಬಳಕೆದಾರ ಸಹಕಾರಿ ಸಂಘಗಳ ಬಲವರ್ಧನೆ ಬಗ್ಗೆ ರೈತರಿಗೆ ತರಬೇತಿ ಕೊಟ್ಟಾಗ ಅವರು ಕೂಡ ಹಳ್ಳಿಗಳಿಗೆ ಹೋಗಿ ಬಹಳ ಸಂಘಗಳ ಪುನಶ್ಚೇತನ ಇರ್ಬೋದು, ಬಲವರ್ಧನೆಯಲ್ಲಿ ಸಾಧಿಸಿದ್ದನ್ನು ನನಗೆ ರಿಪೋರ್ಟ್ ಕಳಿಸ್ತಾರೆ, ಅದ್ರ ಬಗ್ಗೆ ತೃಪ್ತಿ ಇದೆ. ಇನ್ನು ಮೂಲಭೂತ ಸೌಕರ್ಯದ ಬಗ್ಗೆ ತಾವು ಮಾತಾಡ್ತೀವಿ, ನಮಗೆ ಸಾಕಷ್ಟು ಅಕಾಡೆಮಿಕ್ ಬಿಲ್ಡಿಂಗ್ಸ್ ಇದೆ, ಶೈಕ್ಷಣಿಕ ಕಟ್ಟಡ, ಪ್ರಯೋಗಾಲಯಗಳಿದಾವೆ ಮತ್ತು ಕ್ಷೇತ್ರ ಮಷಿನರಿ ಇದೆ. ಇತ್ತೀಚೆಗೆ ಹೊಸ ಬೆಳವಣಿಗೆ ಸಾಕಷ್ಟು, ಕಳೆದ 5 ವರ್ಷಗಳಲ್ಲಿ ವಾಲ್ಮಿ ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ, ನಮ್ಮ ಕೃಷಿ ಕ್ಷೇತ್ರ ಸುಧಾರಣೆ ಆಗಿದೆ, ಕೆರೆ ನೀರಾವರಿ ವ್ಯವಸ್ಥೆ, ತುಂತುರು ನೀರಾವರಿ, ಹನಿ ನೀರಾವರಿ, ಆಮೇಲೆ ಈ ಹೈನುಗಾರಿಕೆ ಬಗ್ಗೆ ಇತ್ತೀಚೆಗೆ ಜನರಲ್ಲಿ ಜಿಜ್ಞಾಸೆ ಇದೆ. ಮಷಿನರಿ ಬಂದರೆ ಹೈನುಗಾರಿಕೆ ಮಾಡಬೇಕು, ಈ ಡೇರಿ ಮಾಡಬೇಕು. ನಾವು ವಿಶೇಷವಾಗಿ ಹೇಳಬೇಕಂದ್ರೆ ವಾಲ್ಮೀಕಿ ನಾವು 2 ಎತ್ತುಗಳನ್ನು ತೊಗೊಂಡಿದ್ದೀವಿ, ಆಮೇಲೆ ಆಕಳುಗಳನ್ನು ತೊಗೊಂಡಿದೆ, ಹೈನುಗಾರಿಕೆ ಕೂಡ ಪ್ರಾರಂಭ ಆಗಿದೆ. ಈ ಸಾವಯವ ಕೃಷಿ ಕೂಡ ನಾವು ಸಾಕಷ್ಟು ಅದನ್ನು ಪ್ರೋತ್ಸಾಹ ನೀಡ್ತಾ ಇದ್ದೀವಿ. ಜೊತೆಗೆ ನಮ್ಮಲ್ಲಿ ಸ್ಟಾಫ್ ಬಹಳ ನುರಿತ ಇಂಜಿನಿಯರಿಂಗು ಮತ್ತು ಕೋಪರೇಟ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಬಂದಿರೋದ್ರಿಂದ ಎಲ್ಲರೂ ಬಹಳ ತನ್ಮಯತೆಯಿಂದ ಕೆಲಸ ಮಾಡ್ತಾರೆ. ನಾನು ನಮ್ಮ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ ಕಳೆದ 5 ವರ್ಷಗಳಲ್ಲಿ ಅದೊಂದು ಸರ್ಕಾರಿ ಕಚೇರಿ ಅಲ್ಲ, ಒಂದು ತಂಡ, ಒಂದು ಬದ್ಧತೆ ಇರತಕ್ಕಂಥ ಕುಟುಂಬ ರೀತಿಯಲ್ಲಿ ಅದನ್ನು ನಾವೇನು ಬೆಳೆಸಿದ್ದೀವಿ ಅದರಿಂದ ನಿಜವಾಗಿ ಲಾಭ ಸಿಗ್ತಾ ಇದೆ, ಅದ್ರ ಬಗ್ಗೆ ನನಗೆ ತೃಪ್ತಿ ಇದೆ. ಒಂದು ಸರ್ಕಾರಿ ಕಚೇರಿಯನ್ನು ಯಾವ ರೀತಿ ನಮ್ಮದನ್ನಂತ ಭಾವನೆಯಿಂದ ಕಚೇರಿ ನಂದು, ಕಚೇರಿ ಸಿಬ್ಬಂದಿ ನನ್ನವರು, ಮತ್ತು ಯಾರಿಗೆ ಸೇವೆ ನೀಡ್ತೇವೆ ರೈತರು ಅಥವಾ ಸ್ಟೇಕ್ ಹೋಲ್ಡರ್ಸ್ ಅವರು ನಮ್ಮವರೇ ಅನ್ನೋಂಥ ಬದ್ಧತೆ ಬಂದಿದ್ದಾದರೆ ಸರ್ಕಾರಿ ಕಚೇರಿಗಳ ಕಾರ್ಯಕ್ಷಮತೆ ಹೆಚ್ಚಾಗ್ತದೆ. ಅದರಲ್ಲಿ ಅದರ ಬಗ್ಗೆ ನನಗೆ ವಿಶ್ವಾಸ ಇದೆ. ಇನ್ನು ಸಂಸ್ಥೆ ಇನ್ನೂ ಹೆಚ್ಚಿಗೆ ಬೆಳಿಬೇಕಾಗಿದೆ. ನಾನು ಆಗಲೇ ಹೇಳಿದೆ, ಇದು ಮುಂದಿನ ಜಲಸಂಕಷ್ಟವನ್ನು ಗಮನಿಸಿದರೆ ಸಂಸ್ಥೆಯ ಉನ್ನತೀಕರಣ ಅವಶ್ಯಕತೆ. ಈ ನಿಟ್ಟಿನಲ್ಲಿ ಸರ್ಕಾರ ನನಗೆ ಈಗಾಗಲೇ ಆದೇಶ ನೀಡಿದ್ದು, ಧಾರವಾಡದ ವಾಲ್ಮೀಕಿ ಸಂಸ್ಥೆಯನ್ನು ಯಾವ ರೀತಿ, ಒಂದು ಟೈಮಲ್ಲಿ ಈ ಪ್ರಶ್ನೆ ಇತ್ತು, ಧಾರವಾಡ ವಾಲ್ಮೀಕಿ ಸಂಸ್ಥೆ ಬದುಕು ಉಳಿತನ ಅಂತ ಪ್ರಶ್ನೆ ಇತ್ತು. ಈಗ 5 ವರ್ಷಗಳಲ್ಲಿ ತನ್ನ ಸಾಧನೆಯನ್ನು ಮಾಡಿ ತೋರಿಸಿದೆ. ಇದಕ್ಕೆ ಸಂಪೂರ್ಣ ನಾನು ಗೌರವ ನೀಡೋದು ನಮ್ಮ ರಾಜ್ಯ ಸರ್ಕಾರ, ನಮ್ಮ ಸನ್ಮಾನ್ ಜನಪ್ರತಿನಿಧಿಗಳೇ ಮತ್ತು ಅದಕ್ಕೆ ನನ್ನ ಹಿರಿಯ ಅಧಿಕಾರಿಗಳಿಗೆ. ಬಟ್ ಇನ್ನೂ ಬೆಳಿಬೇಕನ್ನೋಂಥ ಒಂದು ಉದ್ದೇಶ ಇರೋದ್ರಿಂದ ಇದನ್ನು ಉನ್ನತೀಕರಿಸಬೇಕು. ಅಪ್ಗ್ರೇಡೇಷನ್ ಆಫ್ ವಾಲ್ಮಿ ಟು ಸೆಂಟರ್ ಆಫ್ ಎಕ್ಸಲೆನ್ಸ್, ಒಂದು ಉತ್ಕೃಷ್ಟ ಕೇಂದ್ರವನ್ನಾಗಿ ಮಾರ್ಪಾಡು ಮಾಡಲಿಕ್ಕೆ ಸರ್ಕಾರದಲ್ಲಿ ಒಂದು ಪ್ರಸ್ತಾವನೆ ನನಗೆ ಸಲ್ಲಿಸಲಿಕ್ಕೆ ಕೇಳಿದ್ರು, ಮಂಡಿಸಿದ್ದೀನಿ ಆಲ್ರೆಡಿ. ಅದ್ರ ಬಗ್ಗೆ ಸರ್ಕಾರ ಗಮನದಲ್ಲಿದೆ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯ ಸಿಬ್ಬಂದಿ ಸಂಖ್ಯೆ ಹೆಚ್ಚಾಗಬೇಕು, ಹೆಚ್ಚಿನ ಹಣಕಾಸು ಒದಗಿ ಬರಬೇಕು. ಒಂದು ಸಂತೋಷ ಮತ್ತು ಧನ್ಯತಾ ಭಾವನೆಯಿಂದ ನಾನು ಕೇಳಿದ ಎಷ್ಟು ಹಣಕಾಸಿನ ನೆರವನ್ನು ನಾನು ಸರ್ಕಾರಕ್ಕೆ ಅಷ್ಟು ಅವ್ರು ನೀಡಿದ್ದಾರೆ. ಆದರೆ ಈ ಮುಂಬರುವ ದಿನಗಳಲ್ಲಿ ಇನ್ನೂ ಸಂಸ್ಥೆಯನ್ನು ಬಲವರ್ಧನೆಗೊಳಿಸುವಂಥ ಅವಶ್ಯಕತೆ ಇರೋದನ್ನು, ಇನ್ನೂ ಹೆಚ್ಚಿನ ಮೂಲಭೂತ ಸೌಕರ್ಯ, ಸಿಬ್ಬಂದಿ ಮತ್ತು ಹಣಕಾಸಿನ ಅವಶ್ಯಕತೆ ಇದೆ. ಅದನ್ನು ಸರ್ಕಾರ ಒದಗಿಸ್ತಾನಂತ ವಿಶ್ವಾಸ ನನಗಿದೆ. ಈ ಎಲ್ಲ ಸಾಧನೆಗಳನ್ನು ಗಮನಿಸಿ ಸುಮಾರು 2016-17 ವಾಲ್ಮೀಕಿ ಸಂಸ್ಥೆ ಬದುಕು ಉಳಿತಿಲ್ಲೋ ಅನ್ನೋಂಥ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ಒಂದು ಇದಾಗಿತ್ತು. ಇವತ್ತು ಅದೇ ಸರ್ಕಾರದಿಂದ ಈ ಕೆಲಸ ಸಾಧ್ಯ ಆಯ್ತು ಅನ್ನೋದು ಒಂದು ಅದ್ಭುತ. ಡಾಕ್ಟರ್ ಸೋಮಶೇಖರ್ ಅವರು ತಮ್ಗೆ ಹೇಳೋದಂದ್ರೆ, ಕಳೆದ 5 ವರ್ಷಗಳಲ್ಲಿ ಜಲನೆಲ ಸಂರಕ್ಷಣೆ ನಿರ್ವಹಣೆ ಸದ್ಬಳಕೆ ಬಗ್ಗೆ ನಮ್ಮ ವಾಲ್ಮೀಕಿ ಸಂಸ್ಥೆ ಮಾಡಿದಂಥ ಈ ಕಾರ್ಯ ಸಾಧನೆಗಳನ್ನು ಗಮನಿಸಿ ನಮಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮನ್ನಣೆ ಕೂಡ ದೊರೆತಿದೆ. ನಮ್ಮ ವಾಲ್ಮೀಕಿ ಸಿಬ್ಬಂದಿಯ ಸುಮಾರು 3-4 ಜನರಿಗೆ ರಾಷ್ಟ್ರೀಯ ಪರ್ಯಾವರಣ ಸಂರಕ್ಷಣ ಪ್ರಶಸ್ತಿ ಬಂದಿದೆ. ವಾಲ್ಮೀಕಿ ಸಂಸ್ಥೆಗೆ ಜಲ್ ಪ್ರಹರಿ ಅಂತ ಹೇಳಿ ಒಂದು ಭಾರತ ಸರ್ಕಾರದ ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ. ವಾಲ್ಮೀಕಿ ಸಂಸ್ಥೆಯ ಅನೇಕ ಅಧಿಕಾರಿಗಳಿಗೆ ಉನ್ನತ ಮಟ್ಟದ ಸಮಿತಿಗಳಲ್ಲಿ ಅವರಿಗೆ ಸದಸ್ಯರನ್ನಾಗಿ ಮಾಡಿದ್ದಾರೆ. ನಾನು ಸ್ವತಃ ನಿರ್ದೇಶಕನಾಗಿ ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳಲ್ಲಿ ಭಾಗವಹಿಸ್ತಿದ್ದೀನಿ. ಅದು ಇನ್ಸಿಡ್ ಅಂತ ಒಂದು ಕೇಂದ್ರ ಸರ್ಕಾರ ಸಂಸ್ಥೆ ಇದೆ, ICID ಅಂತ ಹೇಳಿ ಅಂತಾರಾಷ್ಟ್ರೀಯ ಸಂಸ್ಥೆ ಇದೆ. ಆಮೇಲೆ ಈ ರೀತಿ ಬೆಳವಣಿಗೆ ಆಗ್ತಾ ಇದೆ. ಇನ್ನು ಮುಂದಿನ 2023 ಜನವರಿ 23, 24, 25 ತಾರೀಕಿನಂದು ನಮ್ಮ ಕರ್ನಾಟಕ ಸರ್ಕಾರದ ಇಚ್ಛೆ ಮೇರೆಗೆ ನಾವು ಅಂತಾರಾಷ್ಟ್ರೀಯ ಜಲ ಸಮ್ಮೇಳನ ಕೂಡ ಮಾಡ್ತೇವೆ. ಜಲ ನಿರ್ವಹಣೆ ಮತ್ತು ಹವಾಮಾನ ವೈಪರೀತ್ಯ ಈ ಕುರಿತು ಸುಮಾರು ಜನ ಅಂತಾರಾಷ್ಟ್ರೀಯ ತಜ್ಞರು, ಭಾರತ ಸರ್ಕಾರ, ರಾಜ್ಯ ಸರ್ಕಾರ, ಭಾರತ ಇನ್ನಿತರ ರಾಜ್ಯಗಳ ಅಧಿಕಾರಿಗಳು, ತಜ್ಞರು, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಬಂದು ರೈತರು ಒಳಗೊಂಡು ಇಲ್ಲಿ ಒಂದು ವಿಚಾರ ಸಂಕೀರ್ಣ ನಡೆಸಬೇಕಂತ ಕೂಡ. ಅಂದರೆ ಒಟ್ಟಾರೆ 16-17 ಇದ್ದಂಥ ಸಂಶಯಾತ್ಮಕ ಪರಿಸ್ಥಿತಿ ಬದಲಾವಣೆ ಆಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಸಂಸ್ಥೆ ಬೆಳೆದಿದೆ. ಅದರ ಬಗ್ಗೆ ನನಗೆ ತೃಪ್ತಿ ಮತ್ತು ಹೆಮ್ಮೆ ಇದೆ. ಡಾಕ್ಟರ್ ಪೋದ್ದಾರ್ ಅವರೇ, ವಾಲ್ಮೀಕಿ ಸಂಸ್ಥೆಯ ಸಾಧನೆಗಳನ್ನು ಕೇಳಿದ್ರೆ ಬಹಳ ಸಂತೋಷ ಆಗ್ತದೆ. ಮತ್ತು ಏನು ರಾಷ್ಟ್ರೀಯ ಮಟ್ಟದೊಳಗೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಈ ಸಂಸ್ಥೆಯನ್ನು ಗುರುತಿಸಿ ಮನ್ನಣೆಯನ್ನು ನೀಡಿದ್ದಾರೆ, ಅದರ ಜೊತೆಗೆ ಪುರಸ್ಕಾರಗಳನ್ನು ಕೂಡ ಈ ಸಂಸ್ಥೆ ಪಡೆದಿದೆ ಅನ್ನೋದು ನಮ್ಮೆಲ್ಲರಿಗೂ ಬಹಳ ಬಹಳ ಹೆಮ್ಮೆ ತರುವಂತಹ ಒಂದು ವಿಚಾರ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ತಾವು ಹೇಳುವಂಗ ಇಡೀ ವಿಶ್ವದೊಳಗೆ ಒಂದು ಅದ್ಭುತವಾದಂತಹ ಒಂದು ಸಂಸ್ಥೆಯಾಗಿ ಬೇರೆಯವರಿಗೆ ಮಾದರಿಯಾಗಲಿ ಅಂತೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಒಂದು ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ನಮ್ಮ ರೈತರಿಗೆ ತಾವು ತರಬೇತಿ ಕೊಡುವಂತಹ ಒಂದು ಸಂದರ್ಭದೊಳಗೆ ಹೇಳಿದ್ರಿ, ನೀರಿನ ಕೊರತೆ ಇವತ್ತಿನ ದಿವಸಗಳಲ್ಲಿ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಜಲ ಸಂಕಷ್ಟ ಬರ್ತಾ ಇದೆ ಅನ್ನುವಂಥದ್ದು. ತರಬೇತಿಗಳಲ್ಲಿ ನಮ್ಮ ರೈತರು ಯಾವ ಬೆಳೆಗಳನ್ನ ಸೂಚಿಸಲಾಗಿದೆ ಆ ಬೆಳೆಗಳನ್ನು ಬೆಳಿಬೇಕು ಅನ್ನುವಂತಹ ಒಂದು ನಿಬಂಧನೆ ಕೂಡ ನಾವು ನೋಡ್ತಾ ಇದ್ದೀವಿ. ಆದರೂ ಕೂಡ ರೈತರು ಹೆಚ್ಚು ನೀರು ಬೇಡುವಂತಹ ಬೆಳೆಗಳನ್ನು ಇವತ್ತಿನ ದಿವಸ ಬೆಳೀತಾ ಇದ್ದಾರೆ. ಎಲ್ಲೆಲ್ಲಿ ಹೊಸ ಹೊಸ ಕ್ಯಾನಲ್ಗಳಾಗಿವೆ ಅಲ್ಲಿಯೂ ಕೂಡ ಮೊದಲು ಒಂದು ಹುಲ್ಲಿನ ಎಸಳು ಕೂಡ ಬೆಳೀತಾ ಇರಲಿಲ್ಲ, ಅಲ್ಲಿ ಇವತ್ತು ಒಳ್ಳೆ ವಾಣಿಜ್ಯ ಬೆಳೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅಷ್ಟು ಪರಿವರ್ತನೆಯನ್ನು ನಾವು ನೋಡ್ತಾ ಇದ್ದೀವಿ, ಯಾಕಂತಂದ್ರೆ ನೀರಾವರಿ ಆಗಿದ್ದರಿಂದಾಗಿ. ಆದರೆ ನೀರಿನ ಬಳಕೆ ಹೆಚ್ಚಾಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ಗಂಭೀರವಾದಂಥ ಒಂದು ವಿಷಯ. ಈ ಬಗ್ಗೆ ರೈತರಿಗೆ ಇನ್ನೂ ಹೆಚ್ಚಿಗೆ ಅವರು ಗಂಭೀರವಾಗಿ ಚಿಂತನೆ ಮಾಡುವಂಥ ಒಂದು ಕೆಲಸ ಆಗಬೇಕಾಗಿದೆ ಅಂತ ಅನ್ನಿಸ್ತದೆ. ತಾವೇನು ಹೇಳ್ತೀರಿ? ಇದು ಈ ನೀರಿನ ಸಂಕಷ್ಟದ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇದಕ್ಕೆ ನಾವು ಪರಿಹಾರಗಳನ್ನು ಕಂಡುಕೋಬೇಕು. ಸೋಮಶೇಖರ್ ಅವರೇ, ನೀರಾವರಿ ಸಂಬಂಧಪಟ್ಟಂತೆ ನನಗೆ 2 ಬಹಳ ಮುಖ್ಯ ಅಂಶಗಳು ಎದ್ದು ಕಾಣ್ತವೆ. ಒಂದು ತಂತ್ರಜ್ಞಾನ, ಇನ್ನೊಂದು ಜನಸಮುದಾಯ. ಜನಸಮುದಾಯ ಸಂಬಂಧಪಟ್ಟಂತೆ ನಾನು ಆಗಲೇ ತಮಗೆ ಹೇಳಿದೆ, ನೀರು ಬಳಕೆದಾರ ಸಹಕಾರ ಸಂಘಗಳು, ಆ ಮೂಲಕ ರೈತರ ಸಾಮರ್ಥ್ಯ ವರ್ಧನೆ ಮತ್ತು ನೀರು ನಿರ್ವಹಣೆ. ಇನ್ನು ತಂತ್ರಜ್ಞಾನಕ್ಕೆ ಬಂದಾಗ ನಮ್ಮಲ್ಲಿ ಅನೇಕ ಆವಿಷ್ಕಾರ ಅದ. ಪ್ರಿಸಿಷನ್ ಫಾರ್ಮಿಂಗ್ ಇರ್ಬೋದು, ಸ್ಕಾಡಾ ಇರ್ಬೋದು, ಮೈಕ್ರೋ ಇರಿಗೇಷನ್. ಪ್ರಿಸಿಷನ್ ಫಾರ್ಮಿಂಗ್ ಅಂದ್ರೆ ಒಂದು ಅದ್ಭುತ, ಬಹಳ ಎಫಿಷಿಯಂಟ್ ಕೃಷಿ ವ್ಯವಸ್ಥೆ ಅದು. ಪ್ರಿಸಿಷನ್ ಫಾರ್ಮಿಂಗ್ ಅದು ಕೃಷಿ ಸಂಬಂಧಪಟ್ಟದ್ದು, ಬೆಳೆ ಉತ್ಪಾದನೆ. ನೇರವಾಗಿ ನೀರಾವರಿ ನಿರ್ವಹಣೆ ಸಂಬಂಧಪಟ್ಟಂತೆ ಬರಬೇಕಾದ್ರೆ ನಮ್ಮಲ್ಲಿ ಸ್ಕಾಡಾ ಅಂತ ಒಂದು ವ್ಯವಸ್ಥೆ ಇದೆ. ಸ್ಕಾಡಾ ಅಂದ್ರೆ ಸೂಪರ್ವೈಸರಿ ಕಂಟ್ರೋಲ್ ಅಂಡ್ ಡೇಟಾ ಅಕ್ವಿಷನ್. ಒಂದು ನಾರಾಯಣಪುರ ಏನು ನಮ್ಮದು ಡ್ಯಾಮ್ ಸೈಟ್ ಇದೆ, ಅಲ್ಲಿ ಒಂದು ಸೆಂಟ್ರಲ್ ಕಂಟ್ರೋಲ್ ಫೆಸಿಲಿಟಿ ಇದೆ. ಅಲ್ಲಿ ಕಂಪ್ಯೂಟರ್ ಮುಖಾಂತರ ಒಂದು ವಿನ್ಯಾಸವನ್ನು ಸಿದ್ಧಪಡಿಸಿ ಎಲ್ಲ ಕಾಲುವೆಗಳು, ಮುಖ್ಯ ಕಾಲುವೆ, ಹಂಚು ಕಾಲುವೆ, ಅಲ್ಲಿವರೆಗೆ ಎಲ್ಲ ಕಂಪ್ಯೂಟರೈಸ್ ಆಗಿದೆ. ನಾಲೆಯಲ್ಲಿ ಯಾವ ಪ್ರಮಾಣದ ನೀರು ಹರಿತದೆ, ಡಿಸ್ಟ್ರಿಬ್ಯೂಟರ್ ಯಾವ ಪ್ರಮಾಣ ನೀರು ಹರಿತದೆ, ಮತ್ತು ಆ ನೀರಿನ ರೆಗ್ಯುಲೇಷನ್ ನಿಯಂತ್ರಣ ಹೆಂಗೆ ಮಾಡಬೇಕು ಅನ್ನೋದು ಕಂಪ್ಯೂಟರ್ ಮುಖಾಂತರ ಮಾಡಲಾಗ್ತದೆ. ಉದಾಹರಣೆಗೆ ನಾರಾಯಣಪುರ ಲೆಫ್ಟ್ ಬ್ಯಾಂಕ್ನಲ್ಲಿ ಇರತಕ್ಕಂಥ ಹುಣಸಿಗೆ ಬ್ರಾಂಚ್ ಕೆನಲಲ್ಲಿ ಅಲ್ಲಿ ಎಷ್ಟು ನೀರು ಹರಿತಾ ಇದೆ, ಅಲ್ಲಿ ನೀರಿನ ಹಂಚಿಕೆಗೆ ಒಂದು ಗೇಟ್ ಇರ್ತದೆ ನಮ್ಮ ಪಾರಂಪರಿಕವಾಗಿ. ಈಗ ಅಲ್ಲಿ ಒಬ್ಬರು ಮನುಷ್ಯ ಬಂದು ಹ್ಯೂಮನ್ ಎಲಿಮೆಂಟ್ ಅದನ್ನು ಮನುಷ್ಯ ನಿರ್ವಹಣೆ ಮಾಡೋದನ್ನು ಬಿಟ್ಟು ತಂತ್ರಜ್ಞಾನ ಮುಖಾಂತರ ಅಥವಾ ಆಟೋಮೆಟಿಕ್ ರಿಮೋಟ್ ಕಂಟ್ರೋಲ್ ಇಂದ ಮಾಡಲಿಕ್ಕೆ ಸಾಧ್ಯ. ನಾರಾಯಣಪುರ ಡ್ಯಾಮ್ ಸೈಟಲ್ಲಿ ಕಂಟ್ರೋಲ್ ಫೆಸಿಲಿಟಿಯಲ್ಲಿ ನಾವು ಏನು ವಿನ್ಯಾಸ ಮಾಡ್ತೀವೋ ಅದರ ಪ್ರಕಾರ ಗೇಟ್ ಅನ್ನು ಓಪನ್ ಮಾಡೋದಾಗಿ ಕ್ಲೋಸ್ ಮಾಡೋದು, ಅದನ್ನು ತೆರೆಯೋದಾಗಲಿ ಮುಚ್ಚೋದಾಗಲಿ ಅದು ಕಂಪ್ಯೂಟರ್ ಮುಖಾಂತರ ಮಾಡಿ ಆ ಡಿಸ್ಟ್ರಿಬ್ಯೂಟರ್ಲಿ ಎಷ್ಟು ನೀರು ಹರಿಬೇಕು ಕೂಡ ನಿಯಂತ್ರಣ ಮಾಡಿ ಒಟ್ಟಾರೆ ಕ್ಷೇತ್ರ ಎಷ್ಟಿದೆ, ಯಾವ ಬೆಳೆಗಳಿದ್ದಾವೆ, ಆಮೇಲೆ ಎಷ್ಟು ರೈತರಿದ್ದಾರೆ, ಈ ಸಂಪೂರ್ಣ ಮಾಹಿತಿಯನ್ನು ಡೇಟಾ ಅದನ್ನು ಸಂಗ್ರಹ ಮಾಡಿಟ್ಕೋತೀವಿ. ಅದೇ ರೀತಿ ರಿಮೋಟ್ ಕಂಟ್ರೋಲ್ ಮಾಡಿ ನೀರಿನ ನಿರ್ವಹಣೆಯನ್ನು ಸುಧಾರಣೆ ಮಾಡಲಾಗ್ತದೆ. ಈ ರೀತಿ ನೀರಿನ ಬಳಕೆ ಸಾಮರ್ಥ್ಯ ಕೂಡ ಹೆಚ್ಚಾಗ್ತದೆ, ರೈತರಲ್ಲಿ ಕಲಹಗಳ ತಪ್ಪವ, ನೀರಿನ ಅಪವ್ಯಯ ಆಗಲ್ಲ. ಇದು ಸ್ಕಾಡಾ ವ್ಯವಸ್ಥೆ. ಈಗಾಗಲೇ ನಮ್ಮ ನಾರಾಯಣಪುರ ಎಡದಂಡೆಯಲ್ಲಿದೆ, ಸುದೈವಶಾತ್ ಸರ್ಕಾರ ನಮ್ಮ ಇಂಡಿ ಬ್ರಾಂಚ್ ಕೆನಲ್ ಕೂಡ ವಿಸ್ತರಿಸಿದೆ ಇತ್ತೀಚೆಗೆ. ಇದು ಸ್ಕಾಡಾ ವ್ಯವಸ್ಥೆ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಬೇಕು. ನಾನು ಆಗಲೇ ಹೇಳಿದ 2008 ನಾನು ಆಸ್ಟ್ರೇಲಿಯಾಗೆ ನೀರಾವರಿ ಅಧ್ಯಯನ ಮಾಡಲಿಕ್ಕೆ ಹೋದಾಗ ಅಲ್ಲಿ ಸ್ಕಾಡಾ ನೋಡಿ ನನಗೆ ಆಶ್ಚರ್ಯ ಆಗಿತ್ತು. ಇಂಥ ಒಂದು ವ್ಯವಸ್ಥೆ ನಮ್ಮ ದೇಶಕ್ಕೂ ನಮ್ಮ ರಾಜ್ಯಕ್ಕೆ ಎಂದಾರು ಬರಬೋ ಅಂಥೇಳಿ ಇವತ್ತು ನೋಡಿದಾಗ ನಮ್ಮ ಊರಿಗೆ ಕೂಡ ಸ್ಕಾಡಾ ಬಂದಿದೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಸದುಪಯೋಗ ಮಾಡ್ಕೋಬೇಕು. ಇನ್ನು ರೈತರಲ್ಲಿ ಇಂಜಿನಿಯರಲ್ಲಿ ವಿನಂತಿ ಮಾಡ್ಕೋತೀವಿ. ಇನ್ನು ಎರಡನೇದು ನನಗೆ ಭಾಳ ಮುಖ್ಯವಾಗಿ ಮುಂಬರುವ ದಿನಗಳಲ್ಲಿ ಜನಸಂಕಷ್ಟವನ್ನು ತಪ್ಪಿಸಬೇಕಂದ್ರೆ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು ನಾವು ಈಗಾಗಲೇ ಅನುಷ್ಠಾನ ಮಾಡಿದ್ದೇವೆ. ರಾಜ್ಯದಲ್ಲಿ ಸುಮಾರು 10,000-15,000 crore ಬಂಡವಾಳ ಹೂಡಿ ಅದು ರಾಮ್ಥಾಳ್ ಆಗಿರ್ಬೋದು, ಶಿಗ್ಗಾಂವ್ ಆಗಿರ್ಬೋದು, ಸವಣೂರು, ಸಿಂಗ್ಟಾಲೂರು, ತರೀಕೆರೆ, ಪುರಿಗಾಳಿ ಯೋಜನೆಗಳನ್ನು ಮಾಡಿದೆ. ದೇಶದಲ್ಲಿಯೇ ವಿಶಿಷ್ಟವಾದ ಸಮುದಾಯ ಆಧಾರಿತ ಸೂಕ್ಷ್ಮ ನೀರಾವರಿ ಯೋಜನೆ ನಮ್ಮ ರಾಜ್ಯದಲ್ಲಿದ್ದಾವೆ. ತಂತ್ರಜ್ಞಾನ ಇದೆ, ಬಂಡವಾಳ ಹೂಡಿಕೆ ಆಗಿದೆ, ಆದರೆ ಸಮುದಾಯದ ಜ್ಞಾನದ ಕೊರತೆಯಿಂದ, ಸಮುದಾಯದ ಭಾಗವಹಿಸುವಿಕೆ ಕೊರತೆಯಿಂದಾಗಿ ಮತ್ತು ಕೆಲವು ತಪ್ಪು ತಿಳುವಳಿಕೆಯಿಂದ ಇವು ನಿರೀಕ್ಷೆ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಇದಕ್ಕಾಗಿ ನಮ್ಮಲ್ಲಿ ಸ್ವಲ್ಪ ಬೇಸರ ಇದೆ ಜನಸಾಮಾನ್ಯರಲ್ಲಿ, ನಮ್ಮ ಸಮಾಜದಲ್ಲಿ. ಆದರೆ ನಾವು ನಿರಾಶವಾದಿಗಳಾಗಬಾರ್ದು ಅಂತ ನನ್ನ ವಿನಂತಿ. ಅದರ ಬಗ್ಗೆ ವಿಶ್ವಾಸ ಇಟ್ಟುಕೊಂಡು ಅಲ್ಲಿರ್ತಕ್ಕಂಥ ತಾಂತ್ರಿಕ ಸಮಸ್ಯೆಗಳನ್ನು ನಾವು ಬಗೆಹರಿಸಬೇಕು. ಒಂದು ಯಾವುದೇ ಹೊಸ ಆವಿಷ್ಕಾರ ಬಂದಾಗ ಅಡೆತಡೆಗಳು, ಸವಾಲುಗಳು ಬರ ಸಾಮಾನ್ಯ. ಈಗ ಕಳೆದ 4-5 ಪ್ರಾರಂಭವಾಗಿ ಆ ಸವಾಲುಗಳನ್ನು ತಾಂತ್ರಿಕವಾಗಿಯೇ ಬಗೆಹರಿಸಬೇಕು ನಾವು. ಅದ್ರ ಬಗ್ಗೆ ನನಗೆ ವಿಶ್ವಾಸ. ಇನ್ನು ನಮ್ಮ ರಾಮ್ಥಾಳ್ ಯೋಜನೆ ಬಂದಾಗ ಬಹಳ ಅದ್ಭುತವಾದ ಯೋಜನೆ, ಇಡೀ ದೇಶಕ್ಕೆ ಮಾದರಿಯಾದಂಥ ಯೋಜನೆ. 60,000 acres ಸೂಕ್ಷ್ಮ ನೀರಾವರಿ ಒಂದೇ ಪ್ರದೇಶದಲ್ಲಿ ಮಾಡೋ ಸಾಮಾನ್ಯ ಕೆಲಸ ಅಲ್ಲ. 789 crore ಬಂಡವಾಳ ಹೂಡಲಿ, ಅಲ್ಲಿ ಬಹಳ ದೊಡ್ಡ ಅವಕಾಶ ಇದೆ. ಅದೇ ರೀತಿ ಅಲ್ಲಿ ಕೆಲವೊಂದು ತಪ್ಪು ತಡೆಗಳಾಗಿದ್ರೆ ನೋಡಿಕೊಂಡು ಸುಧಾರಣೆ ಮಾಡಿಕೊಂಡು, ಸಿಂಗ್ಟಾಲೂರು ನಮ್ಮ ಮುಂಡ್ರಿಗಿ ತಾಲೂಕಿನ ಗದಗ ಜಿಲ್ಲೆ, ಅಲ್ಲಿ ಸುಧಾರಣೆಗಳು ಮಾಡಿಕೊಂಡು ಉನ್ನತೀಕರಿಸಲಾಗಿದೆ. ಅಲ್ಲಿ ಆದಂಥ ಕೆಲವೊಂದು ಸಣ್ಣ ಪುಟ್ಟ ನಾವು ತಪ್ಪು ತಿಳೋಕ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ನಾವು ಈ ತರೀಕೆರೆ ಯೋಜನೆಯಲ್ಲಿ ಅನುಷ್ಠಾನ ಮಾಡಿದ್ದಾರೆ. ಎಲ್ಲ ಒಂದಕ್ಕೊಂದು ಹಂತ ಹಂತವಾಗಿ ಸುಧಾರಣೆ ಆಗ್ತದೆ. ಅದೇ ರೀತಿ ನಮ್ಮ ರೈತರ ಮನೋಭಾವದಲ್ಲಿ ಕೂಡ ಆ ಭಾಗವಹಿಸುವಿಕೆ ಸುಧಾರಣೆ ಆಗಿದ್ದಾದರೆ ಈ ವ್ಯವಸ್ಥೆ ನಂದು, ಸರ್ಕಾರ ನಮಗಾಗಿ ಕೊಟ್ಟಿದೆ, ಇದನ್ನು ಸದುಪಯೋಗ ಮಾಡ್ಕೋಬೇಕಂತ ಮನೋಭಾವನೆಯಲ್ಲಿ ಬಂದಿದ್ದೆ ಆದರೆ ನಮ್ಮ ರಾಜ್ಯದ ಪ್ರತಿಷ್ಠಿತ ಯೋಜನೆಗಳು ಮೈಕ್ರೋ ಇರಿಗೇಷನ್ ಅಥವಾ ಏನು ಇಸ್ರೇಲಿ ಮಾದರಿ ನಮ್ಮಲ್ಲಿ ಇದೆ, ನಮ್ಮೂರಲ್ಲಿ ಬಂದಿದೆ, ಅದನ್ನು ಬಳಸಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ರೈತರಲ್ಲಿದೆ. ಅದಕ್ಕಾಗಿ ತಂತ್ರಜ್ಞಾನ ಜೊತೆಗೆ ಜನಸಮುದಾಯದ ಪಾತ್ರ ಕೂಡ ಬಹಳ. ಈ ಯೋಜನೆಗಳನ್ನು ಸರಿಯಾಗಿ ಬಳಸಬೇಕು. ಮತ್ತು ಕೊನೆಯದಾಗಿ ನಮ್ಮ ನೀರಾವರಿ ಇಲಾಖೆ ವಿವಿಧ ಅಂಗಗಳಿದ್ದಾವೆ, ಅದು ನಿಗಮಗಳಿರ್ಬೋದು, ಕಾಡಾ ವ್ಯವಸ್ಥೆ ಇರ್ಬೋದು, ಉದಾಹರಣೆಗೆ ಭೀಮರಾಯನ ಗುಡಿಯ ಕೃಷ್ಣ ಕಾಡ, ಅದೇ ರೀತಿ ಧಾರವಾಡದ ವಾಲ್ಮೀಕಿ ಸಂಸ್ಥೆ, ಬೆಂಗಳೂರಿನ ACIW. ರೈತರಿಗೆ ಮತ್ತು ನೀರಾವರಿ ಸುಧಾರಣೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಭಾಳಷ್ಟು ಯೋಜನೆಗಳನ್ನು ಮಾಡಿದೆ, ಭಾಳಷ್ಟು ಬಂಡವಾಳ ಹೂಡಿದೆ. ಇದರ ಸದುಪಯೋಗ ಆಗಬೇಕಂದ್ರೆ ಜನರಲ್ಲಿ ಜಾಗೃತಿ ಮೂಡಬೇಕು, ತಿಳುವಳಿಕೆ ಮೂಡಬೇಕು, ಈ ವ್ಯವಸ್ಥೆ ನನ್ನದಂತ ಭಾವನೆ ಮೂಡಬೇಕು. ಆ ತಿಳುವಳಿಕೆ ಮಾಡುವಂಥ ಕೆಲಸ ನಾವು ವಾಲ್ಮೀಕಿ ಸಂಸ್ಥೆಯಿಂದ ಭಾಳ ಬದ್ಧತೆಯಿಂದ ನಾವು ಮಾಡ್ತಿದ್ದೇವೆ. ಸೋಮಶೇಖರ್ ಅವರು, ಡಾಕ್ಟರ್ ರಾಜೇಂದ್ರ ಪೊದಾರ್ ಅವರೇ, ಬಹಳ ಸಂತೋಷ ಆಗ್ತದ. ಈ ಸರಣಿ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಒಂದು ಸಂದರ್ಭದೊಳಗೆ ವಿಜಯಪುರ ಜಿಲ್ಲೆಯ ರೈತರಿಗೆ ಬಹಳ ಸಂತೋಷಜನಕವಾದಂತಹ ಒಂದು ಸುದ್ದಿಯನ್ನ ಕೊಟ್ಟಿದ್ದೀರಿ. ಸ್ಕಾಡಾ ಅನ್ನುವಂತಹ ಏನು ಆಟೋಮೆಟಿಕ್ ವ್ಯವಸ್ಥೆ ಇದೆ, ಅದರಿಂದಾಗಿ ನಮ್ಮ ರೈತರಿಗೆ ಬಹಳ ಒಳ್ಳೇದಾಗುವಂಥದ್ದು ಮತ್ತು ನೀರಿನ ನಿರ್ವಹಣೆ ಬಹಳ ಅಚ್ಚುಕಟ್ಟಾಗಿ ಆಗುವಂತಹ ಒಂದು ವ್ಯವಸ್ಥೆ ಆಗ್ತಾ ಇರುವಂತಹದ್ದನ್ನ ಕೇಳಿ ನಮ್ಮ ರೈತರು ನಿಜವಾಗಿಯೂ ಸಂತೋಷ ಪಟ್ಟಿರ್ತಾರೆ. ಇಂಥ ಒಂದು ವ್ಯವಸ್ಥೆ ನಮ್ಮ ಇಡೀ ಏನು ನೀರಾವರಿ ಕ್ಷೇತ್ರಗಳದಾವ ಅಲ್ಲೆಲ್ಲ ಮುಂದಿನ ದಿನಗಳಲ್ಲಿ ಆಗ್ತದ ಅನ್ನುವಂತ ಒಂದು ಆಶಾಭಾವನೆಯನ್ನ ನಾವೆಲ್ಲರೂ ಇಟ್ಕೊಳ್ಳೋಣ. ಯಾಕಪ್ಪ ಅಂತಂದ್ರೆ ತಾವು ಹೇಳದಂಗ ಈ ಒಂದು ತಂತ್ರಜ್ಞಾನವನ್ನ ನಾವು ಬಳಸಿಕೊಂಡು ಅದನ್ನ ನಮ್ಮ ಕಲ್ಯಾಣಕ್ಕಾಗಿ ನಾವು ಉಪಯೋಗ ಮಾಡಿಕೊಳ್ಬೇಕಾಗ್ತದ. ಅಂದಾಗ ನಾವು ಒಂದು ಸಮೃದ್ಧವಾದಂತಹ ಒಂದು ದೇಶವನ್ನು ಕಟ್ಟುವುದಕ್ಕೆ ಸಾಧ್ಯ ಆಗ್ತದ. ಆತ್ಮೀಯರೆ, ಇಲ್ಲಿ ತನಕ ತಾವು ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರ ಜೊತೆಗಿನ ಸಂವಾದವನ್ನ ಕೇಳ್ತಾ ಇದ್ರಿ. ಅವರನ್ನ ತಾವು ಮಾತಾಡಿಸಬಹುದು, ಚರ್ಚೆ ಮಾಡಬಹುದು, ವಿಷಯಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9448386889 ಈ ನಂಬರನ್ನು ಸಂಪರ್ಕ ಮಾಡಿ ತಾವು ವಾಲ್ಮೀಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೆಯದು ನಿರ್ದೇಶಕರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ವಾಲ್ಮೀ ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳ ಬಗ್ಗೆ, ಮುಂದಿನ ಯೋಜನೆಗಳ ಬಗ್ಗೆ ಬಹಳ ವಿಸ್ತಾರವಾದಂತಹ ಅನುಭವಗಳನ್ನು ಹೇಳಿದ್ದೀರಿ. ವಾಲ್ಮೀ ಅನ್ನುವಂಥ ಒಂದು ಸಂಸ್ಥೆ ಇಡೀ ದೇಶಕ್ಕೆ ಅಚ್ಚುಮೆಚ್ಚಿನದಾಗಿರುವಂಥದ್ದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ ಇವತ್ತಿನ ದಿವಸ ಗುರುತಿಸಿಕೊಳ್ತಾ ಇದೆ. ಬರುವ ದಿನಗಳಲ್ಲಿ ನಮ್ಮ ರೈತರ ಸಂಕಷ್ಟಗಳನ್ನು ಮತ್ತು ತಾವು ಹೇಳ್ತಾ ಇರುವಂಥ ಜಲಸಂಕಷ್ಟವನ್ನು ಕೂಡ ನಿವಾರಣೆ ಮಾಡುವಲ್ಲಿ ಈ ಸಂಸ್ಥೆ ಪ್ರಮುಖ ಪಾತ್ರ ವಹಿಸಲಿ, ತಮ್ಮ ಕನಸುಗಳು ನನಸಾಗಲಿ, ರೈತರ ಕಲ್ಯಾಣವಾಗಲಿ ಅಂಥೇಳಿ ಹಾರೈಸ್ತಾ, ಇಲ್ಲಿ ತನಕ ಏನು ತಾವು ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿದ್ದೀರಿ ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಡಾಕ್ಟರ್ ಸೋಮಶೇಖರ್ ಅವರೇ. ನನಗೂ ಕೂಡ ಭಾಳ ಸಂತೋಷ ಅನ್ನಿಸ್ತಾ ಇದೆ ಈ ತಮ್ಮ ಮಾಧ್ಯಮದ ಮೂಲಕ ಇಡೀ ಕರ್ನಾಟಕ ರಾಜ್ಯದ, ವಿಶೇಷವಾಗಿ ನಮ್ಮ ಬಿಜಾಪುರ ಜಿಲ್ಲೆಯ ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ತಲುಪುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಜಿಲ್ಲೆಯ ಮಗನಾಗಿ ನನ್ನ ಕನಿಷ್ಠ ಕರ್ತವ್ಯ ತಾಯ್ನಾಡಿಗೆ ಸೇವೆ ಸಲ್ಲಿಸುವಂಥ ಅವಕಾಶ ಕೊಟ್ಟಿದ್ದೀನಿ. ಕನ್ನಡ ನಾಡಿನ ಎಲ್ಲ ರೈತರಿಗೆ ಜಲ ನೆಲ ಸಮೃದ್ಧಿ ಆಗಿ, ರೈತರು ಭಾಳ ಕಲ್ಯಾಣ ಆಗಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಾಲ್ಮಿ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೊಂದಿಗಿನ ಸಂದರ್ಶನದಲ್ಲಿ ವಾಲ್ಮಿ ಸಂಸ್ಥೆಯ ಪರಿಚಯ ಮಾಡಿಕೊಂಡಿರಿ. ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ, ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ, ನೀರನುಳಿಸುವ ನಿಟ್ಟಿನಲ್ಲಿದೆ ವಾಲ್ಮೀಯ ಒಲುಮೆ. ನೆಲದ ಜಲ ನೆಲ ಸಂರಕ್ಷಣೆಯ ಕಾಳಜಿ ಹೊಂದಿರುವ ವಿಶೇಷ ಸರಣಿ ಪ್ರಸಾರವಾಯಿತು. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ಧಾರವಾಡ ನಗರದ ಹೊರವಲಯದಲ್ಲಿ ಬೆಳಗಾವಿಗೆ ಹೋಗುವ ಹೆದ್ದಾರಿಯಲ್ಲಿದೆ ವಾಲ್ಮಿ ಕ್ಯಾಂಪಸ್. ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ರೈತರಿಗೆ, ಎಂಜಿನಿಯರ್ಗಳಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿ ನೀಡುವ ಮುಂಚೂಣಿ ಸಂಸ್ಥೆ ವಾಲ್ಮಿ. ವಿಶಾಲವಾದ ಉಪನ್ಯಾಸ ಕೊಠಡಿಗಳು, ಆಧುನಿಕ ತರಬೇತಿ ಉಪಕರಣಗಳು, ಪ್ರಯೋಗಾಲಯ, ಪ್ರಾತ್ಯಕ್ಷಿಕೆಗಳು, ಹಾಸ್ಟೆಲ್ ಸೌಲಭ್ಯಗಳೊಂದಿಗೆ ತಡೆರಹಿತ ಪರಿಪೂರ್ಣ ತರಬೇತಿಯ ವಾತಾವರಣ. ವಾಲ್ಮಿಯೊಂದಿಗೆ ಸಹಕರಿಸಿ ಮಣ್ಣು ನೀರಿನ ಆರೋಗ್ಯಕ್ಕಾಗಿ ಕೂಡಿ ಕೆಲಸ ಮಾಡೋಣ. ನೆರವು ರೇವಣ ಸಿದ್ಧ ಚಾಂದಕವಠೆ, ಕಿರಣ್ ಕುಮಾರ್ ಶೇಖ್ದಾರ್ ಹಾಗೂ ಸಿದ್ರಾಯ್ ಸಾಳುಂಕೆ. ನಿರ್ಮಾಣ ಬಿವಿ ಶ್ರೀಧರ್ ಹಾಗೂ ಸೋಮಶೇಖರ್ ಎಸ್ ರುಳಿ. ನೀರನುಳಿಸುವ ನಿಟ್ಟಿನಲ್ಲಿದೆ ವಾಲ್ಮೀಯ ಒಲುಮೆ. ನೆಲದ ನೆಮ್ಮದಿ ಗಳಿಸುವಲ್ಲಿದೆ ವಾಲ್ಮೀಯ ಹಿರಿಮೆ. ನೀರನುಳಿಸುವ ನಿಟ್ಟಿನಲ್ಲಿದೆ ವಾಲ್ಮೀಯ ಒಲುಮೆ. ನೆಲದ ನೆಮ್ಮದಿ ಗಳಿಸುವಲ್ಲಿದೆ ವಾಲ್ಮೀಯ ಒಲುಮೆ. ಈಗ ಕೇಳಿ ಬೈಲೂರಿನ ಬಸವಲಿಂಗಯ್ಯ ಹಿರೇಮಠ್ ಹಾಗೂ ಸಂಗಡಿಗರಿಂದ ಬಯಲಾಟದ ಪದಗಳನ್ನ. ಸಂಜ್ಞಾ ಬಾಳ್ಯ ಕತಿಗ ನಡೆದೈತಿ, ಸಂಜ್ಞಾ ಬಾಳ್ಯ ಶಪುರ ಶಂಕರ ಗ ಶಪುರ ಶಂಕರ ಗ ಬಾಯಿ ತೆರೆದ ಹುಡುಗಿ ಬಾಯಿ ತೆರೆದ ಕೇಳಿದ್ರೆ ಮೂಗ ಮೂರದ ಹೋಪಿ ಬಾಯಿ ತೆರೆದ ನಾ ಬಾಯಿ ತೆರೆದ ಕೇಳಿದ್ರ ಮೂಗ ಮೂರದ ಹೋಪಿ ನೀ ಏನ ಗಂಟ ಬಿದ್ದೋ ಸಂಜಾರಲಿ ಹೊರಲಾರೆ ನಾನ ನೀ ಏನ ಗಂಟ ಬಿದ್ದೋ ಸಂಜಾರಲಿ ಶಾವಿಗೆ ಗುಳಗಿ ಮಾಡಿ ಇಟ್ಟೆನ ಅಡಗಿ ಸಣ್ಣಕ್ಕಿ ಶಾವಿಗೆ ಗುಳಗಿ ಮಾಡಿ ಇಟ್ಟೆನ ಅಡಗಿ ಊಟ ಮಾಡೋಣ ನಾವು ನಡಿ ನಡಿ ಸಂಘ ತಡವ ಮಾಡೋದು ಹಾಲಿಗೆ ಹಾಲಿಗೆ ಹೆಪ್ಪ ಕಣ್ಣಿಗೆ ಬಂದಿತ ಜಂಪ ಹಾಯ್ ಕಂಗ ಹಾಲಿಗೆ ಹೆಪ್ಪ ಕಣ್ಣಿಗೆ ಬಂದಿತ ಜಂಪ ಹಾಯ್ ಕಂಗ ಹಾಲಿಗೆ ಹೆಪ್ಪ ಕಣ್ಣಿಗೆ ಬಂದಿತ ಜಂಪ ಹಾಯ್ ಕಂಗ ಹಾಲಿಗೆ ಹೆಪ್ಪ ಕಣ್ಣಿಗೆ ಬಂದಿತ ಜಂಪ ಶೈನ ಮಾಡೋನು ನಾವು ನಡಿ ನಡಿ ಶೈನ ಮಾಡೋನು ನಾವು ನಡಿ ನಡಿ ಕಾಮ ವಿಲಾಸ ಮಾಡೋಣ ಕೂಡಿ ನಡಿ ನಡಿ ಆಲಯ ಬಾಗಿಲು